ಯಜ್ಞಂ ಜ್ಞಾತ್ವಾ ಮುಚ್ಯತೆ ಜಂತುಃ ಅಮೃತತ್ವಂ ಚ ಗಚ್ಛತಿ ನ ಸಂದೃಶೇ ತಿಷ್ಠತಿ ರೂಪಮಸ್ಯ ನ ಚಕ್ಷುಷಾ ಪಶ್ಯತಿ ಕಶ್ಚನೈನಂ ಹೃದಾ ಮನೀಷಾ ಮನಸಾ ವಿಕೃಪ್ತಃ ಯ ಏತದ್ವಿದುಃ ಅಮೃತಾಸ್ತೇ ಭವಂತಿ. ಇವನು ದರ್ಶನಕ್ಕೆ ಲಭ್ಯವಿಲ್ಲ, ಯಾರೂ ಈತನನ್ನು ಚಕ್ಷುಷ ನ ಪಶ್ಯತಿ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಮತ್ತು ಹೇಗೆ ಸಾಧ್ಯ? ಮನೀಷಾ ಹೃದ, ಮನನಾತ್ಮಕವಾದಂತಹ ಅಂತಃಕರಣ, ಮನನ ಶಕ್ತಿಯನ್ನು ಹೊಂದಿದಂತಹ ಮನಸ್ಸು, ಇಂತಹ ಮನಸ್ಸಿನಿಂದ ಸದ್ಗುರು ಗೊತ್ತುಪಡಿಸುವ ಪ್ರಯತ್ನ ಮಾಡಿದ್ದೆ ಆದರೆ ಇವನು ಕಾಣಬಹುದು. ಯಾರು ಈ ಸತ್ಯವನ್ನು ತಮ್ಮ ಸ್ವರೂಪವೇ ಎಂದು ಗುರುತಿಸುತ್ತಾರೋ, ಏತದ್ವಿದುಹು ತೇ ಅಮೃತಾಹ ಭವಂತಿ, ಅವರು ಅಮೃತ ಸ್ವರೂಪರಾಗುತ್ತಾರೆ. ಭಾವಾರ್ಥ, ಅವರು ಅಮೃತ ಸ್ವರೂಪರಾಗುತ್ತಾರೆ. ಭಾಷ್ಯ, ನ ಸಂದೃಶೇ ಸಂದರ್ಶನ ವಿಷಯೇ ನ ತಿಷ್ಠತಿ ಪ್ರತ್ಯಗಾತ್ಮನಃ ಅಸ್ಯ ರೂಪಂ. ಇವನು ಅಂತರಾತ್ಮನಾಗಿದ್ದರಿಂದ ಪ್ರತ್ಯಗಾತ್ಮ, ಯಾವ ಜ್ಞಾನವನ್ನು ನಮಗೆ ಹೊಂದಬೇಕಾಗಿದೆಯೋ ಅದು ಜ್ಞಪ್ತಿ ಸ್ವರೂಪದಿಂದ ನಮ್ಮ ನಮ್ಮ ಆತ್ಮನೇ ಆಗಿದೆ. ಜ್ಞಪ್ತಿ ಸ್ವರೂಪ ಅಂದರೆ ಅರಿವಿನ ಸ್ವರೂಪ. ಜ್ಞಾನ ಬೇರೆ, ಜ್ಞಪ್ತಿ ಬೇರೆ. ಜ್ಞಪ್ತಿ ಇದು ಚೈತನ್ಯವೇ ಆಗಿದೆ, ಅದಕ್ಕೆ ನಾವು ಅದಕ್ಕೆ ಅರಿವು ಅಂತ ಹೇಳೋದು. ಇಂತಹ ಅರಿವೇ ತಾನಾಗಿರುವ ಆತ್ಮನ ರೂಪವು ನ ಸಂದೃಶೇ, ಇದು ದೃಷ್ಟಿಗೆ ಲಭ್ಯವಾಗುವ ವಿಷಯವಲ್ಲ, ಸಂದರ್ಶನಕ್ಕೆ ಲಭ್ಯವಾಗುವ ವಿಷಯವಲ್ಲ. ಇವರೆಲ್ಲ ಮುಖ್ಯಮಂತ್ರಿಗಳು, ಇವರೆಲ್ಲ ಇವತ್ತು ಸಭೆಗಳು ಜಾಸ್ತಿ ಇವೆ, ಇವತ್ತು ಸಂದರ್ಶನ ಇಲ್ಲ ಅಂತ ಹೇಳ್ಬಿಡ್ತಾರೆ. ಸಿ ಎಂ ಸಂದರ್ಶನಕ್ಕೆ ಲಭ್ಯ ಇಲ್ಲ, ನಿಮ್ಮ ಆತ್ಮ ಸಂದರ್ಶನಕ್ಕೆ ಲಭ್ಯ ಇಲ್ಲ, ಅಷ್ಟು ಬ್ಯುಸಿ ಇದ್ದಾರೆ ಅಂತ ಕಾಣಿಸ್ತದೆ. ಇಲ್ಲಪ್ಪ, ಆಗಲ್ಲ. ಸಂದರ್ಶನಕ್ಕೆ ಲಭ್ಯ ಇದ್ದ ಅಂತಂದರೆ ಬಿಕಮ್ಸ್ ಅನ್ ಆಬ್ಜೆಕ್ಟ್ ಆಫ್ ಸೀಯಿಂಗ್. ಕಾಣುವ ಒಂದು ವಸ್ತು, ಒಂದು ಪದಾರ್ಥ, ಒಂದು ವ್ಯಕ್ತಿ, ಒಂದು ಘಟನೆ ಆಗಬಹುದಾಗಿತ್ತು, ಆಗಿದ್ದರೆ ಆವಾಗ ಹೇಳ್ಬೋದು ಸಂದರ್ಶನ ಇದೆ ಅಂತ. ಯಾರಿಗೆ ಸಂದರ್ಶನ ಬೇಕಾಗಿದೆಯೋ ಅವರೇ ಆತ್ಮ, ಅವರ ದರ್ಶನ ಹೇಗೆ ಸಾಧ್ಯ? ಆದ್ದರಿಂದ ತಾತ್ಪರ್ಯವಾಗಿ ಹೇಳ್ತಾರೆ, ಅಥಃ ನ ಚಕ್ಷುಷಾ ಸರ್ವ ಇಂದ್ರಿಯೇಣ ಚಕ್ಷುರ್ಗ್ರಹಣಸ್ಯ ಉಪಲಕ್ಷಣಾರ್ಥತ್ವಾತ್. ಅತಃ ಆದ್ದರಿಂದ ಚಕ್ಷುಷ ಕಣ್ಣುಗಳಿಂದ, ನ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಹೋಗ್ಲಿ ಬಿಡಿ, ಬಾಕಿ ಇಂದ್ರಿಯಗಳಿಂದ ತಿಳ್ಕೋಬಹುದಲ್ಲ, ಕಣ್ಣುಗಳಿಂದ ಸಾಧ್ಯ ಇಲ್ಲ, ಬಾಕಿ ಇಂದ್ರಿಯಗಳಿಂದ ತಿಳ್ಕೋಬಹುದಲ್ಲ. ಸರ್ವ ಇಂದ್ರಿಯೇಣ, ಇತರ ಎಲ್ಲ ಇಂದ್ರಿಯಗಳಿಂದಲೂ ಕೂಡ ಇದರ ಅನುಭವವನ್ನು ಅನುಭವಿಸಲಿಕ್ಕೆ ಸಾಧ್ಯವಿಲ್ಲ. ಮತ್ತು ಚಕ್ಷು ಅಂದ್ರೆ ಚಕ್ಷು ಗ್ರಹಣಸ್ಯ ಉಪಲಕ್ಷಣಾರ್ಥತ್ವಾದ, ಗ್ರಹಣ ಅಂದರೆ ಗ್ರಹಿಸೋದು, ಗ್ರಹಿಸುವುದಕ್ಕೆ ಉಪಲಕ್ಷಣಾರ್ಥವಾಗಿ ಕಣ್ಣು, ದರ್ಶನ, ಚಕ್ಷು ಅಂತ ಒಂದು ಶಬ್ದನ ಉಪಯೋಗ ಮಾಡಿದ್ದು ಅಷ್ಟೇ. ಎಲ್ಲ ಇಂದ್ರಿಯಗಳ ಕೆಲಸ ಏನು? ಗ್ರಹಿಸೋದೇ ತಾನೇ. ಎಲ್ಲಾನು ಉದ್ದಕ್ಕೆ ಬರೀತಾ ಹೋಗೋದಕ್ಕಿಂತ ನಾವು ಒಂದು ಶಬ್ದವನ್ನು ಚಕ್ಷು ಅಂತ ಹೇಳಿದ್ದೇವೆ ಅಷ್ಟೆ. ಗ್ರಹಣಸ್ಯ ಉಪಲಕ್ಷಣಾರ್ಥತ್ವ ಅದು. ಚಕ್ಷುಷ ಅನ್ನುವ ಶಬ್ದ ಇತರ ಎಲ್ಲ ಇಂದ್ರಿಯಗಳನ್ನು ಸೇರಿಸಿಕೊಂಡು ಉಪಲಕ್ಷಣವಾಗಿ ಪ್ರಯೋಗವಾಗಿದೆ. ಪಶ್ಯತಿ ನ ಉಪಲಭತೆ ಕಶ್ಚನ ಕಶ್ಚಿದಪಿ ಏನಂ ಪ್ರಕೃತಂ ಆತ್ಮಾನಂ. ಆದ್ದರಿಂದ ಕಣ್ಣಿನಿಂದ ನ ಪಶ್ಯತಿ, ಕಣ್ಣಿಗೆ ಇವನು ನ ಉಪಲಭತೆ, ಕಣ್ಣುಗಳಿಗೆ ಇವನು ಲಭ್ಯನಿಲ್ಲ. ಕಶ್ಚನ ಕಶ್ಚಿದ, ಯಾವ ರೀತಿಯಲ್ಲಿಯೂ ಕೂಡ ಯಾವ ಇಂದ್ರಿಯಗಳಿಗೂ ಕೂಡ ಇವನು ಲಭ್ಯನಿಲ್ಲ. ಏನಂ ಪ್ರಕೃತಿ, ಇವನು ಇವನು ಅಂದರೆ ಯಾರು? ಆತ್ಮಾನಂ. ಈ ಆತ್ಮನನ್ನು ಯಾವ ಇಂದ್ರಿಯಗಳಿಗೂ ಒಳಪಡಿಸಲಿಕ್ಕೆ ಸಾಧ್ಯವಿಲ್ಲ, ಇವನನ್ನು ಯಾರೂ ನೋಡಲಿಕ್ಕೆ ಸಾಧ್ಯವಿಲ್ಲ ಇತ್ಯಾದಿ. ಅಯ್ಯೋ, ಏನೋ ನಿರಾಶೆ ಆಗಿಬಿಡ್ತಲ್ರಿ. ಕಥಂ ತರ್ಹಿ, ಭಾಷ್ಯ ಕಥಂ ತರ್ಹಿ ತಂ ಪಶ್ಯೇತ ಇತಿ ಉಚ್ಯತೆ. ಮತ್ತೆ ಋಷಿಗಳು, ಮುನಿಗಳು, ತಪಸ್ವಿಗಳು ಅವರೆಲ್ಲ ಆತ್ಮನನ್ನು ಕಂಡ್ರು ಅಂತ ಹೇಳ್ತಾರಲ್ಲ, ಕಥಂ ತರ್ಹಿ ತಂ ಪಶ್ಯೇತ ಆತ್ಮಾನಂ ತಮ್ಮ ಆತ್ಮಾನಂ ಕಥಂ ಪಶ್ಯೇತ, ಆ ಆತ್ಮನನ್ನು ಎಲ್ಲರೂ ಹೇಗೆ ನೋಡಿದರು, ನೋಡಿದರು ಅಂತ ಬರ್ತದಲ್ಲ, ಹೇಗೆ ನೋಡಿದರು ಅವರು ಹೇಳ್ತಾರೆ. ಉಚ್ಯತೆ ಹೃದಾ ವೃಷ್ಠಯ ಬುದ್ಧಿಯ, ಅಂತಃಕರಣದಲ್ಲಿ ಇವರು ಅರಿತರು. ಏನು ಅಂತಃಕರಣದಲ್ಲಿ ಅಂದರೆ ವೃತ್ಸ್ಥಯ ಬುದ್ಧಿಯ. ಇವತ್ತು ನಮ್ಮ ಬುದ್ಧಿ ವಿಷಯತಯ ಬುದ್ಧಿ, ನಮ್ಮ ಬುದ್ಧಿ ವಿಷಯತಯ ಬುದ್ಧಿ. ವೃತ್ತಿಸ್ಥಯ ಬುದ್ಧಿ. ನಮ್ಮ ಬುದ್ಧಿ ಸುಖ ದುಃಖ ಬೇಕು ಬೇಡ ಇಷ್ಟ ಅನಿಷ್ಟ ಅನ್ನುವ ವೃತ್ತಿಗಳಲ್ಲಿ ನಮ್ಮ ಬುದ್ಧಿ ನೆಲೆ ನಿಂತಿದೆ. ಇಲ್ಲಿ ಹೇಳಿದ್ರೆ ಆ ಬುದ್ಧಿ ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಯಾವ ಬುದ್ಧಿ ಬೇಕಾದರೆ ವೃತ್ತಸ್ಥಯ ಬುದ್ಧಿ. ಇವೆಲ್ಲವುಗಳಿಂದ ನಿವೃತ್ತವಾಗಿ ಶುದ್ಧ ಅಂತಃಕರಣದಲ್ಲಿ ನೆಲೆ ನಿಂತಿರುವ ಬುದ್ಧಿ, ಆ ಬುದ್ಧಿ ಉಪಯೋಗಕ್ಕೆ ಬರ್ತದೆ. ವೃತ್ತಸ್ಥಯ ಬುದ್ಧಿ ಅದನ್ನು ವಿವರಿಸ್ತಾರೆ. ಮನೀಷ ಮನಸ ಸಂಕಲ್ಪಾದಿ ರೂಪಸ್ಯ ಈಷ್ಟೇ ನಿಯಂತೃತ್ವೇನ ಇತಿ ಮನೀಟ ತಯಾ ಹೃದಾ ಮನೀಷ ಅವಿಕಲ್ಪ ಇತ್ರಿಯಾ. ಒಂದು ಶಬ್ದ ತಂದರೆ ಮನೀಷ, ಮನಸ್ಸಿನಲ್ಲಿ ಸಂಕಲ್ಪಾದಿಗಳು ಪ್ರವೇಶವಾದಾಗ ಅದಕ್ಕೆ ಮನೀಷ ಅಂತ ಕರೀತಾರೆ. ಏಕೆಂದರೆ ಬುದ್ಧಿಗೆ ಕಂಟ್ರೋಲಿಂಗ್ ಶಕ್ತಿ ಇರುತ್ತೆ. ಬುದ್ಧಿಗೆ ಕಂಟ್ರೋಲಿಂಗ್ ಶಕ್ತಿ ಇರುತ್ತೆ, ಹಿಡಿತ. ಬುದ್ಧಿ ಯಾವಾಗಲೂ ನಮ್ಮ ಮೇಲೆ ಅದು ಲಗಾಮನ್ನು ಹಿಡಿದಿರುತ್ತೆ. ಹಾಂ, ಅದಕ್ಕೆ ಅರ್ಜುನನ ಕೈಯೊಳಗೆ ಲಗಾಮ ಇರ್ತದೆ. ಬುದ್ಧಿಯನ್ನು ಕಂಟ್ರೋಲ್ ಮಾಡ್ತಾನೆ. ಇಲ್ಲಿ ಸಹಿತ ಹಾಗೆ ನಮ್ಮ ಎಲ್ಲ ವ್ಯವಹಾರಗಳನ್ನು ನೋಡಿ, ನೂರಾರು ಬಯಕೆಗಳಿರ್ಬೋದು, ನೂರಾರು ಆಶೆ ಇಚ್ಛೆಗಳಿರ್ಬೋದು, ನೂರಾರು ಕಮಿಟ್ಮೆಂಟ್ ಇರ್ಬೋದು, ಫೈನಲಿ ನಿರ್ಣಯ ಮಾಡೋರು ಯಾರು? ಬುದ್ಧಿ. ಅದನ್ನು ಮನೀಷ ಅಂತ ಕರೀತಾರೆ. ಮನಸ್ಸಃ ಸಂಕಲ್ಪಾದಿ ರೂಪಸ್ಯ ಈಷ್ಟೇ, ಈಷ್ಟೇ ಅಂದ್ರೇನು? ನಿಯಂತೃತ್ವೇನ ಇತಿ ಮನೀಟ. ಮನೀಟ ಅನ್ನೋ ಶಬ್ದವೇ ಮನೀಷ್ ಅಂತಾಗಿದೆ. ಮನೀಷ ಮನಿಟ್ ಅನ್ನೋ ಶಬ್ದ. ಏನು ಮನಿಟ್ ಅಂದರೆ? ಸಂಕಲ್ಪಾದಿಗಳಿಂದ ನಮ್ಮ ನಮ್ಮ ವೃತ್ತಿಗಳನ್ನು ನಿಯಂತ್ರಿಸ್ತದಲ್ಲೋ ಅದಕ್ಕೆ ಮನೀಟ್ ಅಂತ ಕರೀತಾರೆ. ಅದರಿಂದ ಕೂಡಿದ್ದು ಯಾವುದೋ ಅದಕ್ಕೆ ಮನೀಷ ಅಂತ ಕರೀತಾರೆ. ಅಂತಹ ಹೃದಯ ನಮಗಿರಬೇಕು. ನಮ್ಮ ಹೃದಯ ಇವತ್ತು ಹೆಂಗಿದೆ? ವಿಷಯಗಳು ನಮ್ಮನ್ನು ನಿಯಂತ್ರಿಸ್ತವೆ, ಬುದ್ಧಿ ನಿಯಂತ್ರಿಸೋದಿಲ್ಲ, ವಿಷಯಗಳು ನಿಯಂತ್ರಿಸ್ತಾವೆ ನಮ್ಮನ್ನು. ವಿ ಗೆಟ್ ಕ್ಯಾರೀಡ್ ಅವೇ ಬೈ ದಿ ಆಬ್ಜೆಕ್ಟ್ಸ್. ಇಲ್ಲಿ ಹೇಳ್ತಾರೆ ಆ ಬುದ್ಧಿ ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಎಂಥ ಬುದ್ಧಿ ಬೇಕು? ಮನೀಷ ಅವಿಕಲ್ಪ ಇತ್ರಿಯ. ಯಾವಾಗ ವಿಷಯಗಳು ನಮ್ಮನ್ನು ಎತ್ತಿಕೊಂಡು ಹೋಗ್ತಾವೋ ಆವಾಗ ಮನಸ್ಸು ಸಂಕಲ್ಪ ಮಾಡ್ತದೆ. ಮನಸ್ಸು ಸಂಕಲ್ಪ ಮಾಡಿದ ಮೇಲೆ ಇಂದ್ರಿಯಗಳು ಕೆಲಸ ಮಾಡಿ ಶುರು ಮಾಡ್ತವೆ. ಇಂತಹ ಮನಸ್ಸು ಯಾವ ಮನಸ್ಸು? ಸಂಕಲ್ಪಾದಿಗಳಿಂದ ಕೂಡಿದ ಮನಸ್ಸು. ಯಾವ ಮನಸ್ಸು? ಈ ಪ್ರಕಾರವಾದಂತಹ ವಿಷಯಗಳನ್ನು ಆಶ್ರಯಿಸಿಕೊಂಡಿರುವಂತಹ ಮನಸ್ಸು. ಇಂತಹ ಮನಸ್ಸು ಉಪಯೋಗ ಇಲ್ಲ. ಮತ್ತು ಎಂಥ ಮನಸ್ಸು ಬೇಕು ನಮಗೆ? ಬುದ್ಧಿಯಿಂದ ನಿಯಂತ್ರಿಸಲ್ಪಟ್ಟು ಸಂಕಲ್ಪವಾಗದೇ ಇರುವಂತಹ ಮನಸ್ಸು ಬೇಕು. ಅದಕ್ಕೆ ಹೇಳ್ತಾರೆ ಅವಿಕಲ್ಪ ಇತ್ರಿಯ. ಅಲ್ಲಿ ಸಂಕಲ್ಪ ಆಗುವುದಿಲ್ಲ. ಸಂಕಲ್ಪ ಆಗಬೇಕಾದ್ರೆ ಏನು ಬೇಕು? ಸಬ್ಜೆಕ್ಟ್ ಮ್ಯಾಟರ್ ಬೇಕು, ಏನಾದರೂ ವಿಷಯ ಬೇಕೋ. ಸುಮ್ಮನೆ ಸಂಕಲ್ಪ ಯಾರೂ ಆಗೋದಿಲ್ಲ, ಯಾರಿಗೂ ಆಗೋದಿಲ್ಲ. ಒಂದು ಏನೋ ಒಂದು ವಿಷಯವನ್ನು ಇಟ್ಕೊಂಡೇ ಸಂಕಲ್ಪಿಸ್ತಾರೆ. ನಾನು ಹೇಳೋದು ಪೂಜಾ ವಿಧಿಗಳ ಸಂಕಲ್ಪ ಅಲ್ಲ, ನಾನು ಹೇಳ್ತಾ ಇರೋದು ಯಾವ ಸಂಕಲ್ಪ ಅಂದರೆ ಮನಸ್ಸು ಸಂಕಲ್ಪಿಸ್ತದಲ್ವೋ, ನಡಿಯಪ್ಪ ಒಂದು ಸ್ವಲ್ಪ ವಾಕಿಂಗ್ ಹೋಗಿ ಬರೋಣ, ಯಾರ ಸಂಕಲ್ಪ ಇದು? ಮನಸ್ಸಿನ ಸಂಕಲ್ಪ. ಇನ್ನೂ ಸಂಕಲ್ಪ ಆಗಿದೆ ಅಷ್ಟೇ, ಆಮೇಲೆ ಆ ಸಂಕಲ್ಪವನ್ನು ಇದು ಏನು ಮಾಡ್ತದೆ, ಬುದ್ಧಿ ಇದು ವರೆಗೆ ಹಚ್ಚಿ ಇದು ಸರಿಯಾದ ಸಮಯವೇ ನೋಡ್ತದೆ. ಬಿಸಿಲು ಜಾಸ್ತಿ ಇದೆಯೇ ನೋಡ್ತದೆ, ಮಳೆ ಬರಬಹುದೇ ನೋಡ್ತದೆ, ಇದೆಲ್ಲ ವಿಚಾರ ಮಾಡ್ತದೆ. ವಿಚಾರ ಮಾಡಿ ಪರವಾಗಿಲ್ಲ ವಾಕಿಂಗ್ ಹೋಗ್ಬೋದು. ಇದಕ್ಕೆ ಮನೀಷ ಅಂತ ಕರೀತಾರೆ. ಇದು ನಮಗೆ ಉಪಯೋಗ ಇಲ್ಲ. ನಮಗೇನು ಉಪಯೋಗ ಇದೆ ಅಂತಂದರೆ ಅವಿಕಲ್ಪ ಇತ್ರಿಯ, ಅಲ್ಲಿ ಪ್ರಯತ್ನಪೂರ್ವಕವಾದ ಯಾವ ಸಂಕಲ್ಪವೂ ಆಗಬಾರದು, ವಿಷಯಗಳಲ್ಲಿ ರುಚಿ ಇರಬಾರದು, ಶುದ್ಧತಾ ಇರಬೇಕು, ಪಾವಿತ್ರತಾ ಇರಬೇಕು. ಅಂತಹ ಪರಿಶುದ್ಧವಾದ ಅಂತಃಕರಣ ಅದು ಇದ್ದರೆ ಅವನಿಗೆ ಆತ್ಮ ನಾನೇ, ಆ ಬ್ರಹ್ಮನು ನಾನೇ ಅನ್ನೋದು ಸ್ಪಷ್ಟವಾಗ್ತದೆ. ಮನಸ ಮನನ ರೂಪೇಣ ಸಮ್ಯಕ್ ದರ್ಶನೇನ ಅಭಿಕೃಪ್ತ ಅಭಿಸಮರ್ಥಿತ ಅಭಿಪ್ರಕಾಶಿತ ಇತ್ಯೇತತ್. ಆವಾಗ ಗುರುಗಳ ಕೊಟ್ಟ ಉಪದೇಶ ನಮ್ಮಲ್ಲಿ ಮನನ ರೂಪವಾಗಿ ಲಭ್ಯವಾಗ್ತದೆ. ಉಪದೇಶ ಕೇಳ್ತಾ ಕೇಳ್ತಾ ಇದ್ದಂತೆಯೇ ಮನನಾನೂ ಸ್ಟಾರ್ಟ್ ಆಗಿಬಿಡುತ್ತದೆ. ಶ್ರವಣ ಒಂದು 4 ದಿವಸ ಮಾಡೋಣ, ಮುಂದೆ ಇನ್ನೊಂದು 4-5 ದಿವಸ ಕೂತ್ಕೊಂಡು ಮನನ ಮಾಡೋಣ, ಮತ್ತೆ ನೋಡೋಣ ಸಮಯ ಸಿಕ್ಕಾಗ ನಿಧಿಧ್ಯಾಸನ ಮಾಡೋಣ. ಹಾಗೆ ಕ್ಯಾಟಗರಿ ಇಲ್ಲ. ಇವು ಯಾವ ಕಾಲದಲ್ಲಿ ಶ್ರವಣವಾಗ್ತದೋ ಅದೇ ಕಾಲದಲ್ಲೇ ಮನನ ನಿಧಿಧ್ಯಾಸನ ಆಗಬೇಕು. ಹೇಗೆ ಸಾಧ್ಯ? ಇಂತಹ ಮನಸ್ಸಿದ್ರೆ ಸಾಧ್ಯ. ಇಂಥ ಮನಸ್ಸಿರಬೇಕು. ಅಭಿಕೃಪ್ತ ಅಭಿಸಮರ್ಥಿತ ಅಭಿಪ್ರಕಾಶಿತ. ಸಮರ್ಥಿಸೋದು ಅಂದರೆ ನಿರ್ಣಯಿಸೋದು, ಪ್ರಕಾಶಿತ ಅಂದರೆ ಬೆಳಗೋದು. ಅಭಿಕೃಪ್ತ ಅಂದರೆ ಸ್ಪಷ್ಟವಾದ ಜ್ಞಾನವನ್ನು ಹೊಂದೋದು. ಅಭಿಕೃಪ್ತ ಅಭಿಸಮರ್ಥಿತ ಸಮರ್ಥಿಸಿಕೊಳ್ಳೋದು, ಅಭಿಪ್ರಕಾಶಿತ ಸ್ಪಷ್ಟವಾಗಿ ಬೆಳಗ್ತಾ ಇರುವಂಥದ್ದು ಈ ಆತ್ಮ. ಇಂತಹ ಮನಸ್ಸು ಯಾರಿಗಿದೆಯೋ ಅವರಿಗೆ ಲಭ್ಯ. ಎಂಥ ಮನಸ್ಸು? ಒಟ್ಟಾರೆ ತಾತ್ಪರ್ಯ ಹೇಳಬೇಕು ಅಂದರೆ ಮನನ ರೂಪೇಣ ಮನಸ್ಸು. ಶ್ರವಣವಾಗ್ತಾ ಇದ್ದಂತೆಯೇ ಅದು ನಾನೇ ಎನ್ನುವ ಮನನ, ಶ್ರವಣವಾಗ್ತಾ ಇದ್ದಂತೆಯೇ ಮನನವಾಗ್ತಾ ಇದ್ದಂತೆಯೇ ಶ್ರವಣ ಮನನಗೆರಡು ಆಗ್ತಾ ಇದ್ದಂತೆಯೇ ಆ ಬ್ರಹ್ಮನು ನಾನೇ ಎನ್ನುವ ನಿಶ್ಚಯ ನಿಧಿಧ್ಯಾಸನ. ಆವಾಗ ಮಾತ್ರ ಆತ್ಮ ಜ್ಞಾತು ಶಕ್ಯತೆ ಇತಿ ವಾಕ್ಯಶೇಷ. ಹಾಗಿದ್ದಾಗ ಮಾತ್ರ ಆತ್ಮಜ್ಞಾನವನ್ನು ಹೊಂದಲು ಸಾಧ್ಯ, ಆತ್ಮನನ್ನು ತಿಳಿಯಲು ಸಾಧ್ಯ. ಏನೆಂದು ಆ ಆತ್ಮನು ನಾನೇ ಎಂದು ತಿಳಿಯಲು ಸಾಧ್ಯ. ತಂ ಆತ್ಮಾನಂ ಬ್ರಹ್ಮ ಏತತ್ ಏ ವಿದುಃ ಅಮೃತಾಃ ತೇ ಭವಂತಿ. ಆ ಆತ್ಮನನ್ನೇ ಈ ಬ್ರಹ್ಮ ಎಂದು ಯಾರು ಅರಿತುಕೊಳ್ತಾರೋ ಅವರು ಅಮೃತರಾಗುತ್ತಾರೆ. ಆ ಆತ್ಮನನ್ನೇ ಅಂದರೆ ಮತ್ತೆ ಈ ಊಟ ಮಾಡಬೇಕಾದ್ರೆ ಈ ಆತ್ಮನನ್ನೇ ಆ ಬ್ರಹ್ಮ ಅಂತ ಯಾರು ತಿಳಿತಾರೋ ಅವರು ಮುಕ್ತರಾಗುತ್ತಾರೆ. ಎರಡು ಒಂದೇ, ಆ ಬ್ರಹ್ಮನೇ ನಾನು ಆತ್ಮ, ನಾನು ಆತ್ಮನೇ ಆ ಬ್ರಹ್ಮ, ಎರಡು ಒಂದೇ ಅರ್ಥ. ಅವರು ಅಮೃತರಾಗುತ್ತಾರೆ. ಏ ಮನಿ ಇಟ್ಟನ್ನು ಶಬ್ದ ತಂದು ನಮ್ಮ ಮನಸ್ಸೆಲ್ಲ ಹಾಳು ಮಾಡಿಬಿಟ್ರಿ. ಈ ಮನ್ನಿಟ್ಟಂದ್ರೆ ಏನು, ಇನ್ನೂ ಸ್ವಲ್ಪ ವಿವರಣೆ ಕೊಡ್ರಿ. ಸಾವೃನ್ ಮನೀಟ್ ಕಥಂ ಪ್ರಾಪ್ಯತ ಇತಿ ತದರ್ಥ ಯೋಗ ಉಚ್ಯತೆ. ಹೃತ್ ಮನೀಟ್ ನೋಡಲಿ, ಸಂಧಿಯಾಗಿಲ್ಲ. ಏನು ಸಂದೀಪ ಯೋಗೀಶ? ಹಾಂ, ವೃತ್ ವೃತ್ ಮನೀಟ್ ಕಥಂ ಪ್ರಾಪ್ಯತ. ಈ ಅಂತಃಕರಣದಲ್ಲಿ ಮನನಾತ್ಮಕವಾದ ಅಂತಃಕರಣವನ್ನು ನಾವು ಪಡೆಯೋದು ಹೆಂಗೆ? ಕಥಂ ಪ್ರಾಪ್ಯತ ಇತಿ. ಓಹೋ, ತದರ್ಥ ಯೋಗ ಇತಿ ಉಚ್ಯತೆ. ಅದಕ್ಕಾಗಿ ನಾವು ನಿನಗೆ ಈಗ ಒಂದು ಯೋಗವನ್ನು ಹೇಳಿಕೊಡ್ತೀವಿ. ನಚಿಕೇತ ಕೇಳು. ಯದಾ ಪಂಚಾವತಿಷ್ಠಂತೆ ಜ್ಞಾನಾನಿ ಮನಸಾ ಸಹ ಬುದ್ಧಿಶ್ಚ ನ ವಿಚೇಷ್ಟತಿ ತಮಾಹು ತಾಮಾಹು ಪರಮಾಂ ಗತಿಂ. ನಿನಗೊಂದು ಯೋಗ ಹೇಳಿಕೊಡ್ತೀನಿ. ಏನು ಯೋಗ ಅಂದರೆ, ಯದಾ ಪಂಚಜ್ಞಾನಾನಿ ಅವತಿಷ್ಠಂತೆ ಮನಸಾ ಸಹ ಅವತಿಷ್ಠಂತೆ. ಯಾವಾಗ ಪಂಚಜ್ಞಾನಾನಿ, ಏನು ಜ್ಞಾ ಪಂಚಜ್ಞಾನ ಅಂದರೆ ಐದು ಜ್ಞಾನೇಂದ್ರಿಯಗಳು, ಐದು ಪಂಚಜ್ಞಾನೇಂದ್ರಿಯಗಳಲ್ಲ, ಅಂದರೆ ಎಷ್ಟಾಗ್ತದೆ? ಐದೈದು ಇಪ್ಪತ್ತೈದು ಆಗ್ತದೆ. ಆಹಾ, ಪಂಚ ಪಂಚಜ್ಞಾನೇಂದ್ರ ಪಂಚ ಪಂಚಜ್ಞಾನೇಂದ್ರಗಳು ಅಂದರೆ ಇಪ್ಪತ್ತೈದು. ಹಾಂ, ಐದು ಕಣ್ಣು ಐದು ಕಿವಿ ಹಿಂಗೆ. ಯಾವಾಗ ಈ ಐದು ಜ್ಞಾನೇಂದ್ರಿಯಗಳಿಂದ ಸಹಿತವಾಗಿ ಮನಸ್ಸು ಒಂದು ಕಡೆ ನಿಲ್ಲುತ್ತದೆಯೋ, ನಚಿಕೇತನ ಭಾಷೆಯಲ್ಲಿ ಹೇಳಬೇಕಲ್ವ ಯಮ, ಈಗ ಹೀಗಿದೆ ನೋಡಪ್ಪ, ನಿನ್ನ ಇಂದ್ರಿಯಗಳು ಯಾವಾಗ ಹೋಗಿ ಒಂದು ಕಡೆ ನೆಲೆ ನಿಲ್ಲುತ್ತವೆಯೋ, ನಂಬರ್ ಒನ್. ಎರಡನೇದ್ದು, ಬುದ್ಧಿ ನ ವಿಚೇಷ್ಟತಿ, ಮತ್ತು ಬುದ್ಧಿ ಚೇಷ್ಟೆಯಲ್ಲಿ ತೊಡಗುವುದಿಲ್ಲ. ಆವಾಗ ಅವನು ಏನು ಪಡಿತಾನೋ ಅದು ಪರಮಾಂಗತಿಂ, ಅದನ್ನು ಪರಮಗತಿ ಎಂದು ಹೇಳುತ್ತಾರೆ. ತಮಾಹುಹು ತಾಮಾಹುಹು ಅದನ್ನು ಹೇಳ್ತಾರೆ ಪರಮಗತಿ ಎಂದು. ಯದಾ ಯಸ್ಮಿನ್ ಕಾಲೇ ಸ್ವವಿಷಯೇಭ್ಯ ನಿವರ್ತಿತಾನಿ ಆತ್ಮನ್ಯೇವ ಪಂಚ ಜ್ಞಾನಾನಿ ಜ್ಞಾನಾರ್ಥತ್ವಾತ್ ಸೂತ್ರಾದೀನೀಂದ್ರಿಯಾಣಿ ಜ್ಞಾನಾನಿ ಜ್ಞಾನಾನಿ ಉಚ್ಯಂತೆ ಯದಾ ಯಸ್ಮಿನ್ ಕಾಲೇ ಯಾವಾಗ ಸ್ವವಿಷಯೇಭ್ಯ ತಮ್ಮ ತಮ್ಮ ವಿಷಯಗಳಿಂದ ಇಂದ್ರಿಯಗಳು ನಿವರ್ತಿತಾನೆ ನಿವೃತ್ತವಾಗುತ್ತವೆಯೋ ಮತ್ತು ಆತ್ಮನ್ಯೇವ ಪಂಚಜ್ಞಾನಾನಿ ಜ್ಞಾನಾರ್ಥತ್ವಾತ್ ಆತ್ಮನಲ್ಲಿಯೇ ಆ ಪಂಚಜ್ಞಾನೇಂದ್ರಿಯಗಳು ಯಾವ ಪಂಚಜ್ಞಾನೇಂದ್ರಿಯಗಳು ಶ್ರೋತ್ರಾದೀನಿ ಇಂದ್ರಿಯಾಣಿ ಜ್ಞಾನಾನಿ ಉಚ್ಯಂತೆ ಆ ಪಂಚಜ್ಞಾನೇಂದ್ರಿಯಗಳು ಆತ್ಮನಲ್ಲಿಯೇ ನೆಲ ನಿಲ್ಲಬೇಕು ಅವು ಹೋಗಬಾರ್ದಂದ್ರೆ ಏನು ಅಭಿಮಾನ ಪಡಬಾರದು ಇಲ್ಲೇ ಇರೋದು ಸ್ವಲ್ಪರೊಳಗೆ ಹೋಗ್ಬಿಡ್ತದೆ ನೀವು ಹೇಳಿದ್ರಿ ಸ್ವಾಮೀಜಿ ಹೋಗ್ಬಾರ್ದಂತೇಳಿ ನೋಡಿ ಇಷ್ಟು ಉಪನಿಷತ್ ಕೇಳಿದ್ರು ಇನ್ನೂ ನಮ್ಮ ಕಣ್ಣಿಗೆಲ್ಲ ಕಾಣಿಸ್ಲಿಕ್ಕತ್ತಾವೆ ಯಾಕೆ ಕಾಣ್ತಾವು ರಾಂಗ್ ಫಿಲಾಸಫಿ ರಾಂಗ್ ಟ್ರ್ಯಾಕ್ ಹೆಂಗೆ ಹೋಗ್ತದೆ ನೋಡ್ರಿ ನಾವು ಏನು ನೋಡ್ತೀವಿ ಅದರೊಳಗೆ ಅಭಿಮಾನ ಆಗೇ ಆಗ್ತದಲ್ಲ ಹಾಗೇನಿಲ್ಲ ಒಂದು 100 ಸಂಗತಿಗಳನ್ನು ನೋಡಿದಾಗ 1-2 ಅಷ್ಟು ಅಭಿಮಾನ ಆಗಿರ್ತದೆ ನಾವು ಬಾಕಿವೆಲ್ಲ ಬಿಟ್ಬಿಟ್ಟಿರ್ತೀವಿ ಆ ಕ್ಷಣವೇ ಬಿಟ್ಬಿಟ್ಟಿರ್ತೀವನ್ನೆಲ್ಲ ಅವ್ರು 4 ಮೆಟ್ಲು ಹತ್ತಿ ಬಂದೀವಿ ಎಷ್ಟು ಮೆಟ್ಲವು ಅಂತ ಕೇಳ್ತೀನಿ ಅಲ್ಲಿ ತನಕ ನಮ್ಗೆ ಲಕ್ಷಣ ಇರೋದಿಲ್ಲ ಏ 3 ಇರ್ಬೋದು ಸ್ವಾಮೀಜಿ 2 ಇರ್ಬೋದು 4 ಇರ್ಬೋದು 5 ಇರ್ಬೋದು ಯಾರಿಗೆ ಹತ್ತಲಿಕ್ಕೆ ಆಗೋದಿಲ್ಲ ಅವ್ರಿಗೆ 5 ಇದ್ದಂಗೆ ಅನ್ನಿಸ್ತದೆ ಯಾರು ಓಡೋಡು ಬಂದು ಹತ್ತುತ್ತಾರೆ ಅವರಿಗೆಲ್ಲ 1-2 ಇದ್ದಂಗೆ ಅನ್ನಿಸ್ತದೆ ಅವ್ರು ನಮ್ಮ ಮಕ್ಕಳ ಮೇಲೆ ಮೆಟ್ಲು ಹತ್ಬೇಕಾದ್ರೆ 3-4 ಸ್ಟೆಪ್ ಹತ್ತಾರೆ ಗೊತ್ತಾ ನಾನು ಪಾ ಬೀಳ್ತಾರೋ ಅಂತ ಬಿತ್ತರ ಪುರ್ಬ ಮುಂದಿನ ಹಲ್ಲ ಹೋಗ್ತಾವೆ ಅಯ್ಯಪ್ಪ ಹಾಂ ಜ್ಞಾನಾನಿ ಉಚ್ಚಂತೆ ಈ ಪಂಚ ಜ್ಞಾನೇಂದ್ರಿಯಗಳನ್ನು ಅವು ನಿಲ್ಲಬೇಕು ನೋಡ್ರಿ ಒಟ್ಟು ನಿಲ್ಲಬೇಕಂದ್ರೆ ಏನು ಹೊರಗೆ ಹೋಗಬಾರ್ದಂತ ಅರ್ಥ ಅಲ್ಲ ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಅವು ಇಂದ್ರಿಯಗಳು ನಿಲ್ಲಬೇಕು ಇದರ ಅರ್ಥ ಹೊರಗೆ ಹೋಗಬಾರ್ದು ಅಥವಾ ಹೊರಗೆ ಹೋಗಬೇಕು ಅನ್ನೋ ಅರ್ಥ ಅಲ್ಲ ಹಾಂ ಅವುಗಳಲ್ಲಿ ಅಭಿಮಾನವನ್ನು ಹೊಂದಬಾರ್ದು ಎಷ್ಟೋ ನೋಡ್ತೀವಿ ಯಾವ ಮೂಡುವುದೇ ಇಲ್ಲ ಇಲ್ಲಿ ಈಗ ನಾ ಹೇಳಿದ್ನಲ್ಲ ನೋಡ್ರಿ ಈಗ ಹೋಗ್ಬೇಕಾದ್ರೆ ನಮ್ಗೆ ಬೇಕಂತ ಅನ್ನಿಸ್ತೀರಿ 1-2 ತೊಂದರೆ ಇಲ್ಲ ಅದು ಕೂಡ ಅಟ್ಯಾಚ್ಮೆಂಟ್ ಅಲ್ಲ ಆದರೂ ಲೆಕ್ಕ ಹಾಕ್ತಾ ನಿಲ್ತೀವಿ ಒಂದು 6 ಇಂಚ್ ಅಷ್ಟ ಮಾಡಿದ್ರೆ ಚೆನ್ನಾಗಿರ್ತಿತ್ತು 8-9 ಇಂಚ್ ಮಾಡಿದ್ರೆ ಮಟ್ಲು ಭಾಳ ದೊಡ್ಡವು ಆದವು ಅಂತ ನಾವು ಯಾವ ವಿಚಾರ ಮಾಡೋ ಆವಾಗ ಸ್ವಲ್ಪ ಶುರು ಆಗ್ತದೆ ನೋಡ್ರಿ ಏನೋ ಅಭಿಮಾನ ಪಡಲಿಕ್ಕೆ ಶುರು ಆಗ್ತದೆ ಇಷ್ಟ ಅನಿಷ್ಟ ರಾಗ ದ್ವೇಷ ಇದು ಸರಿ ಆಗಲಿಲ್ಲ ಇದು ಸರಿ ಆಯಿತು ಇವೆಲ್ಲ ಆವಾಗ ಪ್ರವೇಶ ಆಗ್ತವೆ ಯಾವಾಗ ಇವೆಲ್ಲ ಪ್ರವೇಶ ಆಗ್ತಾವೋ ಆವಾಗ ಅಭಿಮಾನ ಆಗಿದೆ ಅಂತ ತಿಳ್ಕೋಬೇಕು ಅಯ್ಯೋ ಅನಿಷ್ಟದಲ್ಲಿ ಅಭಿಮಾನ ಇರ್ತದೆ ನಮಗೆ ನಾ ಹೆಂಗೆ ಸುಖದಲ್ಲಿ ಸುಖ ಪಡ್ತಾರೆ ದುಃಖದಲ್ಲಿಯೂ ಸುಖ ಪಡ್ತಾರೆ ದುಃಖ ದುಃಖ ಅಲ್ಲ, ದುಃಖವೂ ಕೂಡ ಸುಖ. ದುಃಖಿಸುವವನು ಸುಖಿಸ್ತಾನೆ ಇರ್ತಾನೆ. ಅವ ದುಃಖ ಪೂರ್ತಿ ದುಃಖಿಸಿ ಎಲ್ಲ ಮುಗಿದ್ಮೇಲೆ ಸಮಾಧಾನ ಆಗ್ತದಲ್ಲ ಅವನಿಗೆ. ಒಂದು ವೇಳೆ ಅವ ದುಃಖಿಸಿರಲಿಲ್ಲ ಅಂದರೆ ಏನಾಗ್ತಿತ್ತು ಹೇಳ್ರಿ? ಅವನ ಅಸಮಾಧಾನ ಹಂಗೆ ಇರ್ತಿತ್ತು. ಹಂಗೆ ಇವು ಕೂಡ, ಇವು ನೆಗೆಟಿವ್ ನೆಗೆಟಿವ್ ಪಾಸಿಟಿವ್. ಈ ಪಂಚಜ್ಞಾನೇಂದ್ರಿಯಗಳು ಒಂದು ಕಡೆ ನಿಲ್ಲಬೇಕಪ್ಪ. ಅವು ಹೊರಗೆ ವಿಷಯಗಳು ನಿಲ್ಲೋ ರೂಢಿ ತಪ್ಪಬೇಕು. ಯಾ ನಿಲ್ಲುವುದಕ್ಕೆ ಇಲ್ಲ ಬಳಸಿ ಶಬ್ದ ಅವತಿಷ್ಠಂತೆ. ಸ್ವವಿಷಯೇಭ್ಯ ನಿವರ್ತಿತಾನೆ, ಅವುಗಳವುಗಳ ವಿಷಯಗಳನ್ನು ನಿವೃತ್ತವಾಗಿ ಆತ್ಮನಿಯೇವ ಪಂಚಜ್ಞಾನಾನಿ, ತನ್ನಲ್ಲೇ ತಾನು ನಿಲ್ಲುವಂತಹ ಯಾವ ಈ ಜ್ಞಾನೇಂದ್ರಿಯಗಳಿವೆಯೋ, ಜ್ಞಾನಾರ್ಥತ್ವಾತ್ ಶ್ರೋತ್ರಾದೀನಿ ಇಂದ್ರಿಯಾಣಿ ಜ್ಞಾನಾನಿ ಉಚ್ಯಂತೆ ಅವತಿಷ್ಠಂತೆ. ಸಹ ಮನಸಾ, ಅದು ಸಹ ಅನ್ನಬಾರ್ದು, ಸಹ ಮನಸಾ ಯತ್ ಅನುಗತಾನಿ ತೀನ ಸಂಕಲ್ಪಾದಿ ವ್ಯಾವೃತ್ತೇನ ಅಂತಃಕರಣೇನ. ನೋಡ್ರಿ, ಆ ಮನಸ್ಸು ಇನ್ನೆಲ್ಲರೇ ಹೋಗಿ, ಆ ಇಂದ್ರಿಯಗಳು ಇನ್ನೆಲ್ಲರೇ ಹೋಗಿ ಮನಸ್ಸಿನ ಜೊತೆ ನಿಂತ್ಕೊಂಡಿತ್ತು ಅಂತಂದರೆ ಸಂಕಲ್ಪಗಳಾಗ್ತವೆ. ಅದು ಎಲ್ಲೂ ಹೋಗೇ ಇಲ್ಲ ಅಂದರೆ ಸಂಕಲ್ಪವೂ ಆಗೋದಿಲ್ಲ. ಅದಕ್ಕೆ ಶಬ್ದ ಸಂಕಲ್ಪಾದಿ ವ್ಯಾವೃತ್ತೇನ. ನಮ್ಮ ಅಂತಃಕರಣ ಇವತ್ತು ಹೇಗಿದೆ? ಸಂಕಲ್ಪ ಪ್ರವೃತ್ತೇನ. ನಮಗೆ ಬೇಕಾದ ಅಂತಃಕರಣ ಯಾವುದು? ಸಂಕಲ್ಪ ವ್ಯಾವೃತ್ತೇನ ಅಂತಃಕರಣೇನ. ಆ ಅಂತಃಕರಣ ನಮಗೆ ಸಿಕ್ಕಿದ್ದಾದರೆ ಅದು ಆತ್ಮಜ್ಞಾನಕ್ಕೆ ಅತ್ಯಂತ ಅನುಕೂಲಕರವಾದ ಅಂತಃಕರಣ. ಒಂದು ಹೇಳ್ತೀನಿ, ಇದು ಸುಮ್ಮನೆ ನೋಟ್ಸ್ ಏನಂದರೆ, ನಮಗೆ ಉಂಟಾಗುವ ಯಾವುದೇ ಜ್ಞಾನವಿರಲಿ, ನಮಗೆ ಉಂಟಾಗುವ ಯಾವುದೇ ಜ್ಞಾನ ಇರಲಿ, ಕೆಂಪು ಹೂವು, ಬೆಳಿ ಹೂವು, ಹಣ್ಣು, ಬಾಳೆಹಣ್ಣು, ಮಾವಿನ ಹಣ್ಣು, ಯಾವುದೇ ಜ್ಞಾನ ಇರಲಿ, ಅವಷ್ಟೂ ಜ್ಞಾನಗಳು ಅಂತಃಕರಣದಲ್ಲೇ ಆಗ್ತವೆ. ಇದು ಮೊದಲನೇ ಪಾಯಿಂಟ್, ಎಲ್ಲರಿಗೂ ಸ್ಪಷ್ಟ ಇರಬೇಕು. ಯಾವುದೇ ಜ್ಞಾನ ಹೊಂದಲಿಕ್ಕೆ ಅಂತಃಕರಣ ಬೇಕೇ ಬೇಕು. ಎರಡನೇ ಪಾಯಿಂಟ್ ಏನು ಅಂತಂದರೆ, ಆತ್ಮಜ್ಞಾನಕ್ಕೂ ಅಂತಃಕರಣನೇ ಬೇಕು. ವ್ಯಾವಹಾರಿಕ ಜ್ಞಾನಗಳು ವೃತ್ತಿಗಳ ರೂಪದಲ್ಲೇ ಸಿಗುತ್ತದೆ. ವ್ಯಾವಹಾರಿಕ ಯಾವುದೇ ಜ್ಞಾನ ಇರಲಿ, ಅದು ವೃತ್ತಿಗಳ ರೂಪದಲ್ಲೇ ಪ್ರಾಪ್ತವಾಗ್ತದೆ. ಹಾಂ, ಆತ್ಮಜ್ಞಾನವೂ ಕೂಡ ವೃತ್ತಿ ರೂಪದಲ್ಲೇ ಲಭ್ಯವಾಗ್ತದೆ. ಬರ್ಕೊಡ್ರಿ, ಮೊದಲು ಹುಬ್ಬೇರಿಸ್ಬಿಟ್ರೆ ಉದಾಹರಣೆಗೆ ಕೆಂಪು ಹೂವು ಅಂದಾಗ ಅದು ಅಂತಃಕರಣದಲ್ಲೇ ಜ್ಞಾನ ಆಗ್ತದೆ ಮತ್ತು ವೃತ್ತಿ ರೂಪದಲ್ಲಿ ಜ್ಞಾನ ಆಗ್ತದೆ. ಚೆಂಡು ಅಂತ ಹೇಳಿದಾಗ ವೃತ್ತಿ ರೂಪದಲ್ಲೇ ಜ್ಞಾನ ಆಗ್ತದೆ. ತೆಂಗಿನ ವೃಕ್ಷ ಅಂತ ಹೇಳಿದಾಗ ವೃತ್ತಿ ರೂಪದಲ್ಲೇ ಜ್ಞಾನ ಆಗ್ತದೆ. ಆತ್ಮಜ್ಞಾನವು ಹಿಂಗೆ ಆಗುತ್ತದೆ. ಅದರ ವ್ಯತ್ಯಾಸ ಏನು ಅಂದರೆ, ವಿಷಯ ಜ್ಞಾನಗಳು, ಮೂರನೇ ಪಾಯಿಂಟು, ವಿಷಯ ಜ್ಞಾನಗಳು ಖಂಡವೃತ್ತಿಗಳಿಂದ ಕೂಡಿರುತ್ತವೆ. ಖಂಡವೃತ್ತಿ ಅಥವಾ ತುಂಡು ವೃತ್ತಿ. ವ್ಯತ್ಯಾಸ ಇಷ್ಟೇ, ಅದು ವೃತ್ತಿನೇ ಇದು ವೃತ್ತಿನೇ, ಅದು ಅಂತಃಕರಣದಲ್ಲಿ ಇದು ಅಂತಃಕರಣದಲ್ಲಿ. ಆದರೆ ಅದು ತುಂಡು ವೃತ್ತಿ, ಖಂಡ ವೃತ್ತಿ, ಕ್ಷಣಿಕ. ಇದು ಅಖಂಡ ವೃತ್ತಿ. ಅಂತಃಕರಣದಲ್ಲಿ ಉಂಟಾದ ವಿಷಯ ಆಧಾರಿತ ಜ್ಞಾನ ಖಂಡ ಏಕೆ, ಆತ್ಮಜ್ಞಾನ ಅಖಂಡ ಯಾಕೆ? ದಟ್ಸ್ ಓಕೆ, ಬಟ್ ದ್ಯಾಟ್ ಈಸ್ ನಾಟ್ ಲಾಜಿಕ್. ಬರ್ಕೊಳ್ಳಿ, ವಿಷಯ ಆಧಾರಿತ ಜ್ಞಾನ ಖಂಡವೃತ್ತಿ ಏಕೆಂದರೆ, ಹೊರತುಪಡಿಸಿ ಅನ್ಯ ವೃತ್ತಿಗಳು ಸಾಕಷ್ಟು ಇರುವ ಸಾಧ್ಯತೆ ಇದೆ. ಇಲ್ಲಿ ಒಂದು ಪುಸ್ತಕ ಇದೆ, ಇಲ್ಲೊಂದು ಟೇಬಲ್ ಇದೆ. ಟೇಬಲ್ ಹೊರತುಪಡಿಸಿ ಪುಸ್ತಕ ಇದೆಯೋ, ಪುಸ್ತಕ ಹೊರತುಪಡಿಸಿ ಟೇಬಲ್ ಇದೆಯೋ, ಒಂದಕ್ಕೊಂದು ಹೊರತುಪಡಿಸಿದೆಯೋ, ಆದ್ದರಿಂದ ಎರಡೂ ಖಂಡ. ಲಾಜಿಕ್ ಅಂದರೆ ಕರೆಕ್ಟಾಗಿ ಕೊಡಬೇಕು. ಟೇಬಲ್ಲಿಗೆ ಪುಸ್ತಕ ಹೇಗೆ ಒಂದು ತುಂಡೋ, ಪುಸ್ತಕ ಅಂತದ್ದು ಅಗ್ಗ ಅವಾಗ ನೀನು ಒಂದು ತುಂಡ ಅಂತ. ಹೌದ್ರಿ ನೋಡು, ಆದರೆ ಈ ಆತ್ಮ ಅಖಂಡ ವೃತ್ತಿ ಏಕೆಂದರೆ ಹೊರತುಪಡಿಸಿ ಇನ್ನೊಂದಿಲ್ಲೇ ಇಲ್ಲ. ಟೀಕ್ ಹೋಗ್ಯಾನ? ಹೊರತುಪಡಿಸಿ ಇನ್ನೊಂದಿಲ್ಲವೇ ಇಲ್ಲ. ಇನ್ನು ಎಂಥದ್ದು ಮಾಡೋದು ನೀವು? ಸುಮ್ಮನೆ ಶಟ್ ಅಪ್ ಆ್ಯಂಡ್ ಗೆಟ್ ಔಟ್, ಬಾ ಮುಚ್ಕೊಂಡಿರ್ಬೇಕಷ್ಟೇ. ನೀವು ಮಾತಾಡಲಿಕ್ಕತ್ರ ತುಂಡಾಗಿಬಿಡ್ತದೆ ವಾಚ. ಏಕೆಂದರೆ ಎತ್ತೋ ವಾಚೋ ನಿವರ್ತಂತೆ, ಅಲ್ಲಿ ಮಾತು ನಿಲ್ಕೋದಿಲ್ಲ, ಕೃತಿ ನಿಲ್ಕೋದಿಲ್ಲ, ಕರ್ಮ ನಿಲ್ಕೋದಿಲ್ಲ, ಪ್ರಯತ್ನಗಳು ನಿಲ್ಕೋದಿಲ್ಲ, ಇವೆಲ್ಲವುಗಳಿಂದಲೂ ನಿವೃತ್ತ. ಇಷ್ಟು ಸ್ವಲ್ಪ ನಿಮಗಿರಲಿ ಇವು ನೋಟ್ಸ್, ಎಂದಾದರೂ ಎಲ್ಲಾದರೂ ಉಪಯೋಗ ಬರ್ತವೆ. ಹೀಗಾಗಿ ಸಂಕಲ್ಪಾದಿ ವ್ಯಾವೃತ್ತೇನ ಅಂತಃಕರಣೇನ ಬುದ್ಧಿಶ್ಚ. ನೆಕ್ಸ್ಟ್ ವಾಕ್ಯ, ಬುದ್ಧಿಶ್ಚ ಅಧ್ಯವಸಾಯ ಲಕ್ಷಣ ನ ವಿಚೇಷ್ಟತಿ ಸ್ವವ್ಯಾಪಾರೇಷು ನ ಚೇಷ್ಟತೆ ನ ವ್ಯಾಪ್ರಿಯತೆ ತಾಂ ಆಹುಃ ಪರಮಾಂ ಗತಿಂ. ನ ವಿಚೇಷ್ಟತೆ ಸ್ವವ್ಯಾಪಾರೇಷು ನ ವಿಚೇಷ್ಟತೆ, ತನ್ನ ಸ್ವರೂಪದ ಇರವಿನಿಂದ ಕಿಂಚಿತ್ತೂ ಹೊಯ್ದಾಡುವುದಿಲ್ಲ, ಅಲುಗಾಡುವುದಿಲ್ಲ. ನ ವ್ಯಾಪ್ರಿಯತೆ, ಆದ್ದರಿಂದ ಅದನ್ನು ಪರಮಾಂ ಗತಿಂ ಎಂದು ಹೇಳುತ್ತಾರೆ. ಇವಾಗ ಏನು ಸಂಕಲ್ಪರಹಿತವಾದ ಮನಸ್ಸಿನಲ್ಲಿ ನೆಲೆ ನಿಂತಿರುವ ಬುದ್ಧಿ ಅಂತ ನಾವು ಹೇಳಿದೀವೋ, ಇನ್ನೊಂದ್ಸಲ ಸಂಕಲ್ಪರಹಿತವಾದ ಮನಸ್ಸಿನಲ್ಲಿ ನೆಲೆ ನಿಂತಿರುವ ಬುದ್ಧಿ ಅಂತ ಮೊಟ್ಟ ಮೊದಲು ಹೇಳಿದೆ ನೋಡಿ. ಹೌದು. ಅದು ಅದು ಬುದ್ಧಿ ಎಲ್ಲ ಚೇಷ್ಟೆಗಳಿಂದ ರಹಿತವಾಗಿರುತ್ತೆ. ಹೀಗಾಗಿ ಅದನ್ನು ಅಧ್ಯವಸಾಯ ಲಕ್ಷಣ ಅಂತ ಕರೀತು. ಹಿಂದಕ್ಕೂ ಒಂದು ಶಬ್ದ ಬಂದಿದೆ, ಅಧ್ಯವಸಾಯ ಲಕ್ಷಣ. ಅದು ವ್ಯವಸಾಯಾತ್ಮಿಕ ಅದಲ್ಲ, ಅಧ್ಯವಸಾಯ. ಏನರ್ಥ? ಹದಗೊಳಿಸಿದ ಬುದ್ಧಿ. ಯಾರ ಬುದ್ಧಿಯು ಹದಗೊಳಿಸಲ್ಪಟ್ಟಿದೆಯೋ, ಪ್ರಬುದ್ಧವಾಗಿದೆಯೋ, ಅದನ್ನು ವಿಚೇಚಿಸಿ ಅದು ಎಂದೂ ಚೇಷ್ಟೆಯಲ್ಲಿ ಇರೋದಿಲ್ಲ. ಮತ್ತು ಎಲ್ಲಿರ್ತದೆ? ಸ್ವವ್ಯಾಪಾರೇಶು, ತನ್ನಲ್ಲೇ ತಾನಿರ್ತದೆ. ತನ್ನ ಸ್ವರೂಪದಿಂದ ನ ವಿಚೇಷ್ಟತೆ, ಮತ್ತೆ ಹೊರಳಾಡುವುದಿಲ್ಲ. ನ ವ್ಯಾಪ್ರಿಯತೆ, ತಿರುಗಾಡುವುದಿಲ್ಲ. ತಾಮಾಹು, ಅಂತಹ ಆ ಸ್ಥಿತಿಯನ್ನು ಪರಮಾಂ ಗತಿಂ ಎಂದು ಹೇಳುತ್ತಾರೆ. ಅದೇ ಪರಮಶ್ರೇಷ್ಠವಾದಂತಹ ಗತಿ. ಯದ್ಗತ್ವ ನ ನಿವರ್ತಂತೆ, ಅಂತಹ ಗತಿ. ತಾಂ ಯೋಗಮಿತಿ ಮನ್ಯಂತೆ ಸ್ಥಿರಾಮಿಂದ್ರಿಯಧಾರಣಾಂ ಅಪ್ರಮತ್ತಸ್ತಥಾ ಭವತಿ ಯೋಗೋ ಹಿ ಪ್ರಭವಾಪ್ಯಯೌ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಜಯ ಶ್ರೀ ಸದ್ಗುರುನಾಥ ಮಹಾರಾಜ್ ಕೀ. ರಾಜು ಶ್ರವಣ ಬಂದಿದ್ದಾರೆ, ನಾನು ರಿಜೈನ್ ಮಾಡಿ ಹೇಳಿದ್ದೀನಿ. ಬಾಕಿ ವಿಷಯವನ್ನೇ ಈಗಲೇ ನೀವು 10 ರೂಪಾಯಿ ಕೊಟ್ಟು ಎಮರ್ಜೆನ್ಸಿ ಇದು ರೀಚಾರ್ಜ್ ಮಾಡಿಸ್ಕೊಳ್ರಿ. ಏನು 13 ರೂಪಾಯಿ ಇದೆ ಅದು ಅದ್ರ ಕೇಸಿ.